ದೇವರ ನಾಮ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ 7:00 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 7:00 to 7:35 ಹಾಗೂ 7:45 to 8:00 ಏರ್ ನೆಕ್ಸ್ಟ್ ಕಾರ್ಯಕ್ರಮ ಪ್ರಸಾರವಾಗುವುದು. 7:35 ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 8:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟದ ಜನತೆಯೊಂದಿಗೆ ಇಂದು ಬೆಳಗ್ಗೆ ಹಂಚಿಕೊಂಡ ಮನ್ ಕಿ ಬಾತ್ 2ನೇ ಆವೃತ್ತಿಯ 31ನೇ ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರು ಪ್ರಸಾರ ಪ್ರಸಾರವಾಗುವುದು. ನಂತರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. 9:00 ಒಮಿಕ್ರಾನ್ ಹರಡುವಿಕೆ ತಪ್ಪಿಸಲು ಕೈಗೊಳ್ಳಬೇಕಾದ ಕ್ರಮಗಳು ಹಾಗೂ ಮಕ್ಕಳಿಗೂ ಲಸಿಕೀಕರಣ, ಈ ಕುರಿತು ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ನಿನ್ನೆ ರಾತ್ರಿ ರಾಷ್ಟವನ್ನು ಉದ್ದೇಶಿಸಿ ಮಾಡಿದ ಭಾಷಣದ ಕನ್ನಡ ಅವತರಣಿಕೆ ಕೇಳುವಿರಿ. ನಂತರ ನಮ್ಮ ನಿಲಯದಿಂದ ಭಾವತರಂಗ ಮೂಡಿಬರಲಿದೆ. ಅಮೃತ ಸ್ವಾತಂತ್ರ್ಯ ಮಾಲಿಕೆಯಲ್ಲಿ ವಿಶೇಷ ಸರಣಿ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಇಂದಿನ ಈ ಮುಸ್ಸಂಜೆಯ ಗೋಧೂಳಿ ಮುಹೂರ್ತದಲ್ಲಿ ಕನಸಿನ ಬೀಜ ಬಿತ್ತುವವರು ಆಳ್ವಾಸ್ ಪದವಿ ಕಾಲೇಜ್ ಮೂಡಬಿದ್ರೆ ಇಲ್ಲಿನ ವಿದ್ಯಾರ್ಥಿಗಳು. ಪ್ರಿಯ ಕೇಳುಗರೆ, ಇದು ಬರೀ ಕನಸಲ್ಲ, ಇದು ವಾಸ್ತವದ ಕನಸು, ಎಚ್ಚರದ ಕನಸು. ಸಂಸ್ಕೃತಿಯ

ಹೇ ಮರುಬಳಕೆ ಓಕರೋತಿ ಅಂಚ ಪರಿಸರಂತ ನವೀಕರಣ ಕರುಳೆ ಹೊಂಚೆ ವಸ್ತು ಸೋಡುನು ಕರುಳೆ ಹೊಯ್ನತ್ತಲೆವೋ ಸುಮಾರು ಸಂಪನ್ಮೂಲ ಸತ್ ಹೆಂತ್ ಮುಖ್ಯ ಹೋಣ ಪ್ಲಾಸ್ಟಿಕ್ ಪೇಪರ್ ಮಗೆ ಅಂಚ ಪರಿಸರಂತ ಗಾವಂಚ ಕಚ್ಚಾ ತೈಲ ಅಸಲೆ ಅಮಸ್ ಪುನರ್ಬಳಕೆ ಕರ್ಲೆ ಹೊಣ್ಣೆ ಹೇ ನಾಶ ಹೊಂಚೆ ಭಯ ಅಮಸ್ ಅಸ ಅತ್ತ ನವೀಕರಣ ಕರುಳೆ ಹೊಂಚೆ ಸಂಪನ್ಮೂಲಂತ ಅನೇಕ ಉದಾಹರಣೆ ಸತ್ ತೆಂತ್ ಸೌರಶಕ್ತಿ ಮಗೆ ವಾಯುಶಕ್ತಿ ಮುಖ್ಯ ಹೋಣ ಅಸತ್ ಸುರೇಸ್ ಸೌರಶಕ್ತಿ ಸೌರಶಕ್ತಿ ಅಂಚೆ ಭಾರತಂತ ಬಗ್ಗಿನ ಹರಡೋಂಚೆ ಮಗೆ ದಿವಸ್ ಜಾನ್ಸೆಚ್ ಉಗತ ಸೊಂಚೆ ಅಮಿ ಬಗೋತಿ ಸೌರಶಕ್ತಿ ಮುಖ್ಯ ಹೋಣ ಸೋಲಾರ್ ಪ್ಲೇಟ್ಸ್ ಮೊಣೊಂಚೆ ತಂತ್ರಜ್ಞಾನ ಕಾಯಸ ಹೇ ಅಮಿ ಉಪಯೋಗಿಸೇನ ಸೂರ್ಯಚೆ ಕಿರಣ ಕಾಯಸತ್ ಯ ಸೋಲಾರ್ ಪ್ಲೇಟ್ಸ್ ಅಂತ ಒಟ್ಟು ಕೊರೋಣ ಅಮ್ಮ ಸಾವೇಜಲಲೆ ಕರೆಂಟ್ ಹೊಂದೆ ಮಗೆ ಉಷ್ಣ ಶಕ್ತಿ ಹೊಂದೆ ಅಸಲೆ ಅಮಸ ಉತ್ಪತ್ತಿ ಕರೋತಿ ಪ್ರಪಂಚಂತ ಅಂಚೆ ಅಂಕಿಅಂಶ ಬೇಟ್ಲದರ್ 2019 ಚೆ ಅಂತ್ಯಂತ ಸುಮಾರು 627 ಗಿಗಾವ್ಯಾಟ್ ತಿತ್ತೆ ಶಕ್ತಿ ಉತ್ಪತ್ತಿ ಜಲಂತೆ ತಸೆಚ್ ಪುಡೆಸ್ 2021 ಸು 25 ಸೋರು ಸುಮಾರು 125 ಗಿಗಾವ್ಯಾಟ್ ತಿತ್ತೆ ಉತ್ಪತ್ತಿ ಹೊಂದೆ ಮೊಣಂಚೆ ಏಕ ಗುರಿಯಸ ಭಾರತ ಪ್ರಪಂಚಂತ ಸೌರಶಕ್ತಿ ಉತ್ಪತ್ತಿ ಕರುಂಚಂತ 5ನೇ ಸ್ಥಾನ ರಸ್ಲೆತರ್ ತಚನದ್ದಿ ಯುಎಸ್ಎ ಜಪಾನ್ ಜರ್ಮನಿ ಮಗೆ ಚೀನಾ ದೇಶ ಸತ್ ಭಾರತ ಚೆ ಸುಮಾರು ಭಾಗಸ್ ಏಕ ದಿವಸಂತ ಏಕ ಗಂಟೆ ಚೆ ಲೇಕರ್ ಸುಮಾರು 4-7 ಕಿಲೋವ್ಯಾಟ್ ತಿತ್ತೆ ಸೂರ್ಯ ಚೆ ಕಿರಣ ಅಮಸ್ ಏಕ ಸ್ಕ್ವೇರ್ ಮೀಟರ್ಸ್ ಗಾವತಸ ಅಸೆಚ್ ಏಕ ವರ್ಕ್ ಅಂತ ಅಮಸ್ ಸುಮಾರು 250 ಸು 300 ಘಿಮಚೆ ದಿವಸ ಗಾವತಸ ಭಾರತ ಚ ಪಶ್ಚಿಮ ಭಾಗಂತ ಮುಖ್ಯವಣ ಪಶ್ಚಿಮ ರಾಜಸ್ಥಾನಂತ ಅಮಸ್ ಅಧಿಕೋಣ ಎ ಸೌರಚ ಕಿರಣ ಕಯಸತ್ ಗಾವತಸತ್ ಮಗೆ ಅಂಚೆ ಈಶಾನ್ಯ ಭಾಗಂತ ಅತಿ ಉಣೆ ಕಿರಣ ಗಾವಂಚೆ ಪಾವಡಸ ಅತ್ತ ಪುಡೆ ವಾಯುಶಕ್ತಿ ಚ ಬಗ್ಗೆ ಬೋಳಂಚಿತರ್ ಹ್ಯಾವೋ ಏಕ ಅಮಸ್ ಮುಖ್ಯ ಹೋಣಾವೆಜಲ್ಲೆ ಸಂಪನ್ಮೂಲಸ ವಾಯುಶಕ್ತಿ ಅಮಸ್ ವಿಂಡ್ ಟರ್ಬೈನ್ಸ್ ಮೊಣಂಚೆ ತಂತ್ರಜ್ಞಾನ ಕಾಯಸ ಹೇಬಳ್ಸೇನ್ ಅತಿ ಎತ್ತರ ಪ್ರದೇಶ ಮಂಡ್ಲೆತರ್ ಬೆಟ್ಟ ಹೊಂದೆ ಗುಡ್ಡ ಹೊಂದೆ ತಸೆಚ್ ಅತಿ ಉಗಡೆ ಪಾವುಡು ಮಂಡ್ಲೆದರ್ ಸಮುದ್ರಚೆ ಸಾಗರಚೆ ತಟಂತ್ ಅಳವಡಿಸೆಂಚನ್ ಅಮಸ್ ಚೊಕ್ಕೊಡು ಉಪಯೋಗ ಮಗೆ ಅಧಿಕ ಲಾಭದಾಯಕ ಗಾವತ ವಾಯು ದೃಷ್ಟಿ ವರದಿಚ ಪ್ರಕಾರ 2050 ಹೊಂತಾನ್ಲೆ ಅಂಚೆ ದೇಶಂತ್ ರಾಜ್ಯ ರಾಜ್ಯಸ್ ಗ್ರಾಮ ಗ್ರಾಮಸ್ ಹೇ ವಿಂಡ್ ಟರ್ಬೈನ್ಸ್ ಮಣಂಚೆ ತಂತ್ರಜ್ಞಾನ ಅಳವಡಿಸಲೆ ಮಣೋನು ಏಕ ಗುರಿಯಸ ಮಗೆ ಪ್ರಪಂಚಚೆ ಅಂಕಿಅಂಶ ಬೇಟ್ಲೆದರ್ ಅಂಚೆ ಭಾರತ್ ಸುಮಾರು 38.79 ತಿತ್ತೆ ಗಿಗಾವ್ಯಾಟ್ ತಿತ್ತೆ ಶಕ್ತಿ ಉತ್ಪತ್ತಿ ಕರುಣ 4ನೇ ಸ್ಥಾನ ರಸ್ಲೆತರ್ ಚೈನಾ 1ನೇ ಸ್ಥಾನ ರಸ ಅತ ಎಚೆ ಅಡೆತಡೆಚೆ ಬಗ್ಗೆ ಬೋಳಂಚಿದರ್ ಅಂಚೆ 2020 ಆಯಲ್ಲೆ ಕೊರೋನಾ ಸಾಂಕ್ರಾಮಿಕ ಚದರ್ನ್ ಯಾ ಶಕ್ತಿ ಉತ್ಪತ್ತಿ ಕರುಳೆ ಅಸಲ್ಲೆ ಬಂಡವಾಳ ಕಾಯಸ ವರ್ಕಜಾನ್ಸೆಚ್ ಉಣೆವಂತಸ 2020 ಮಗೆ ತಚನ ಅದ್ದಿ ಅಸಲ್ಲೆ ಬಂಡವಾಳ ಚೆ ಅಂಕಿಅಂಶ ಬೆಟ್ಲೆದರ್ 39 ಬಿಲಿಯನ್ ಡಾಲರ್ ಇತ್ತೆ ಹೊಂತೆ ಪುಡೆ 2020 ಚ ಅಪ್ರಂತ್ ಅಂಕಿಅಂಶ ಬೆಟ್ಲೆದರ್ ಸುಮಾರು 10 ಬಿಲಿಯನ್ ಡಾಲರ್ ತಿತ್ತೆ ಉಣೆಜಲ ಅಂಚೆ ದೇಶಂತ್ ಹೇ ಶಕ್ತಿ ಸರಬರಾಜ್ ಕೊರುಂಚೆ ಕಾಯಸ ಕ್ಷಮತೆ ಬದಲ್ ದೇಶ ಚೈತ್ಯ ನಾಯ್ಸ ಹ್ಯಾವೋ ಅಮಸ್ಯಕ್ ಬಾರಿ ಹಿನ್ನಡೆ ಮಗೆ ಪುಡೆ ಅಂಚೆ ವಿಂಡ್ ಟರ್ಬೈನ್ಸ್ ಮೊಣಂಚೆ ತಂತ್ರಜ್ಞಾನ ಕಾಯಸ ಹೇ ಯುರೋಪಿಯನ್ ದೇಶನ್ಸು ಅಮಿ ಅಳವಡಿಸಂಗಿಟ್ಲಸ ಅಂಚೆ ಬದಲಚ್ಚೇಕ ತಂತ್ರಜ್ಞಾನ ಮೊಣನು ಅಥವೋ ಸೋದುಂದರ್ಲೆ ಜಲ್ನಾಯ್ಸ ಹ್ಯಾವೋ ಅಮಸ್ಯಕ್ ಬಾರಿ ಪೆಟ್ಟು ಮೊಣತಿ ಅತ ಹೇ ಅಡೆತಡೆಸ್ ನಾಶ ಹೊಂಚಿತರ್ ಅಮಿ ಕಾಯ್ಕರುಳೆ ಹೇ ವಿಷಯ ಚೋರು ಬೋಳಂಚಿತರ್ ಅಂಚೆ ತಂತ್ರಜ್ಞಾನ ಕಾಯ್ಸ ಅದ್ದಿ ಬೆಳವಣಿಗೆ ಹೊಂಸೆ ಉತ್ತುಂಗಸ್ ಉಗೊನ್ಸೆ ಅಮಸ್ ಯೇ ಶಕ್ತಿ ಉತ್ಪತ್ತಿ ಕರುಳೆ ಗಾವಂಚೆ ಸಾಧನ ಕಾಯಸತ್ ಅತಿ ಉಣೆನಿ ಮಗೆ ಸುಲಭ ರೀತಿನಿ ಗಾವಂಚೆ ಮಾದ್ರಿ ಹೊಂಸೆ ಅಂಚೆ ಭಾರತಚೆ ಟ್ಯಾಕ್ಸ್ ಕಾಯಸ ಯೇ ವಸ್ತು ಚೌರು ಏಕ್ ಟ್ಯಾಕ್ಸ್ ಕಾಯಸ ಜಲ್ತಿತ್ತ ಉಣೆ ಕರುಣು ಅಸಲೆ ಶಕ್ತಿ ಉತ್ಪತ್ತಿ ಕರುಂಚೆಸ್ ಅಧಿಕ ನೆರವು ಕರುಣ್ ದೇವಳೆ ಮಗೆ ಅತ ಪುಡೆ ಅಂಚೆ ಭಾರತನಕೆಲ್ಲ ಸಾಧನ ಚ ಬಗ್ಗೆ ಬೋಳಂಚಿದರ್ 3600 ಗ್ರಾಮಂತ್ ಮುಖ್ಯ ಹೋಣ ಲಡಾಖ್ ಮಗೆ ಅಂಚೆ ಈಶಾನ್ಯ ಭಾರತ ಚೆ ತೊಂಬೋ ಗ್ರಾಮಂತ್ ಯೇ ಸೌರಶಕ್ತಿ ಉಪಯೋಗಿಸೇನ ವಿದ್ಯುತ್ ಶಕ್ತಿ ಪಾವೆಲೆನ್ಸನಿ 32,000 ಮಿಲಿಯನ್ ತಿತ್ತೆ ಲೋನ್ ಕಾಯಸ ಸುಮಾರು 1600 ತಂತ್ರಜ್ಞಾನ ಶಕ್ತಿ ಉತ್ಪತ್ತಿ ಕರುಳೆ ಬಂಡವಾಳ ಗಲ್ತಲೆನ್ಸ್ ಸೋಡೊಂದಿಲ್ಲೆನ್ಸನಿ ಹೆಚ್ಚದರ್ನ್ ಬಂಡವಾಳ ಗಲ್ತಲಚೆ ಆತ್ಮವಿಶ್ವಾಸ ಕಾಯಸ ಯೇ ಉಗತ್ ಜಾಂತ ಅತ ಸೌರಶಕ್ತ್ ಸೌರಶಕ್ತಿ ಕೇಂದ್ರ ಮಣನ್ ಸೌರಶಕ್ತಿಚೆ ಗಾವಂಚೆ ಸಾಧನ ಕಾಯಸತ್ ಹೇ ಸುಲಭ ರೀತಿನಿ ಗಾವಳೆ ಹರಿಯಾಣಂತ ಏಕ ಕೇಂದ್ರ

ವಿದ್ಯಾರ್ಥಿಗಳು 4 ವರ್ಷಗಳ ಪೂರ್ಣಾವಧಿ ಕಲಿಕೆಗೆ ಮನ ಮಾಡದಿರುವುದು. ಎರಡನೆಯದು, ಔದ್ಯೋಗಿಕವಾಗಿ ಬದುಕು ಕಟ್ಟಿಕೊಳ್ಳುವ ಹೆಚ್ಚಿನ ಸಾಧ್ಯತೆಗೆ ಅವಕಾಶವಾಗುವುದು. ಕರ್ನಾಟಕದಲ್ಲಿ ಒಟ್ಟು 62,229 ಶಾಲೆಗಳು, 20 ವಿಶ್ವವಿದ್ಯಾಲಯಗಳು